Jug. Lug. Jug. Teke. Beteke. Satam Munirajasu. ധമ്മസവനകാലോ അയം ഭജന്ത ധമ്മസവനകാലോ അയം ഭജന്ത ധമ്മസവനകാലോ അയം ഭജന്ത ധമ്മ മേ ശരണം Angeling Nadime Zerining Anyang Sangami Zerining Anyang Itin Zajvajine Bhavat Arahan Sammasambuddha Vijyajarana Sampanna Sagatala Gavidu Anuttara Parijadam Sarati Satta Deva Manuzanam Buddha Bhagava Swagadu Bhagavata Dhamma Sandhidhika Akkadika Ehibhazika Abhaneyika Pajyadam Veditabha Vinyuhiti Suparivanna Bhagavata Zavagasang Ujjupadipanna Bhagavad Zavagasang Nyayapadipanna Bhagavad Zavagasang Samijipadipanna Bhagavad Zavagasang Yadidang Jattari Purisa Yugani Adha Purisa Bhagala Eza Bhagavad Zavagasang Ahunneya Pahunneya Dagneya Anjali Karaniya Anuddharan Panyagyadhan Lugazati Apasannehinathasa Sasane Sadhu Sammate Ayamanusehi Chandehi Sadake Bhisakaribhi Parisanang Chattasanang Ahinsaya Chagutiya Yangande Sesimahaviru Paritang Tang Bhanamahe Yangande Sesimahaviru Paritang Tang Bhanamahe Chakmantasa Sirimata Sikhesa Pichanamata Sabbhutana Kampena Vesabhusa Chanamata Nataka Satapasena Namathu kakusandhasa Marasena pamadena Kuna ಗಣೇಶನಮತು ಬ್ರಾಹ್ಮಣ ಸುಸೀಮತು ಕಸಪ ಸಜ್ಜನಮತು ವಿಪಮುತ ಸಬದಿ ಅಂಗೀರ ಸನಮತು ಸಖ್ಯಪುತ ಸಿರಿಮತು ಯೂಯಿ ಮಂಗಂದಂ ಮಂಗಂದೇಶೇಷಿ ಸಬದ ಕಪನುದನ ಯೇ ಚಾಪಿ ನಿಭೃತಲೋಕೆ ಯಥಾಭೂತಂ ವಿಪಶಿಷು ತೇ ಜನಾಯಪಿ ಜೃಣಾಥ ಮಹಂತ ವಿಹಿತ ಸಾರದ ಹಿತಂ ದೈವಮನುಜಾನಂ ಯಂ ನಮಸ್ಸಂತಿ ಗೌತಮಂ ವಿದ್ಯಾಚರಣಸಂಪನ್ನಂ ಮಹಂತಂ ವೀತಸಾರದಂ ಏತೇ ಚನ್ಯೇ ಚ ಸಂಬುದ್ಧ ಅನೇಕ ಸತಕೋಟಿಯೋ ಸಭ್ಯೇ ಬುದ್ಧ ಸಮಸಮ ಸಭ್ಯೇ ಬುದ್ಧ ಮಹಿದ್ಧಿಕ ಸಭ್ಯೇ ದಸಬಲುಪೇತ ಬೇಸಾರಜ್ಜೇ ಪಾಗತ ಸಭ್ಯೇ ತೇ ಪಟಿ ಜಾನಂತಿ ಆಸಭಟ್ಟಾನ್ ಮುತ್ತಮ ಸಿಂಹನಾದಂ ನದಂತೇ ತೇ ಪರಿಸಾಸು ವಿಶಾರದ ಬ್ರಹ್ಮಚಕ್ರಂ ಪ್ರವರ್ತಂತಿ ಲೋಕೇಯ ಪತಿವರ್ತಿಯಂ ಉಪೇತ ಬುದ್ಧಧಮ್ಮೇಹಿ ಅಠಾರಸಹಿ ನಾಯಕ ಬತ್ತಿಂಜಲಖಣುಪೇತ ಸೀತಾನು ವ್ಯಂಜನಾಧರ ವ್ಯಾಮ ಪ್ರಭಾಯ ಸುಪ್ರಭ ಸಭ್ಯತೆ ಮುನಿಕುಂಜರ ಬುದ್ಧ ಜಬ್ಬನ್ಯುನೇತೆ ಸಭ್ಯೆ ಕ್ಷೀಣಾಸವಾಜಿನ ಮಹಾಪ್ರಭ ಮಹಾತೇಜ ಮಹಾಪಂಜ ಮಹಬ್ಬಲ ಮಹಾಕಾರುಣಿಕಧೀರ ಸಭ್ಯೆ ಸಾನಂಗ ಸುಖಾವಹ ದೀಪನಾಥ ಪತಿಠ ಚ ತಾಣಾಲೇಣಾ ಚ ಪಾಣಿನ ಗತಿ ಬಂಧು ಮಹೇಶ ಸರ್ಣ ಚ ಹಿತೇಶಿನು ಸದೈವ ಕಸ್ಸಲೋಕಸ್ಸ ಸಭ್ಯೇತೆ ಪರಾಯಣ ತೇ ಸಹಂ ಶಿರಸ ಪದಿ ವಂದಾಮಿ ಪುರುಷೋತ್ತಮೆ ವಚಸ ಮನಸ ಚೈವ ವಂದಾಮಿ ತೇ ತಥಾಗತೆ ಶಯನೆ ಆಸನೆ ಠಾನೆ ಗಮನೆ ಚಾಪಿ ಸಬ್ಬದ ಸದಾ ಸುಖೇ ನರ ಕಂದು ಬುದ್ಧ ಸಂತಿ ಕರಾತುವ ತೇ ತ್ವಂ ರಕ್ಷಿತು ಸಂತು ಮುತ್ತು ಸಬ್ಬಭಯೇ ಚ ಸಬ್ಬರು ಗಮಿನಿ ಮುತ್ತು ಸಬ್ಬಸಂತಾಪವಜ್ಜಿತ ಸಬ್ಬವೈರಮತಿ ಕಂತು ನಿಭೃತು ಚತುವಂ ಭವ ತೇ ಸಂ ಸಚ್ಚೇನ ಜೀಲೇನ ಖಂತಿ ಮೇತ್ತ ಬಲೇನ ಚ ತೇ ಪೀತ್ವಂ ಅನುರಖಂತು ಐರೋಗೇನ ಸುಖೇನ ಚ ಪುರಧಿಮಸ್ಮಿಂ ದಿಸ ಭಗೇ ಸಂತಿ ಭೂತ tamahidiga te bedwang yanura gandu airu genazugenaj da genazmingindizabhagi zanti deva mahidiga te bedwang yanura gandu airu genazugenaj Pajimas mingindiza bhagi zanti naga mahidiga te bidwang yanura gandu airu gena zugena ja uttaras mingindiza bhagi zanti yagga mahidiga te bidwang yanura gandu Pradhimena dadaraddu dhaginenam virullagu Pajimenam virubhagu kuveru uttarandizam Chattarudhi maharaja lukpalaya zazzinu Te bidwang yanura gandu airu gena zugena ja Agazaddaj bhumadda devanaga mahidiga Te bidwang yanura gandu airu gena zugena ja Edimandu jaye deva vasanta idazazane Te bidwang yanura gandu airu gena zugena ja Sabidhiyo vivajyandu sagaraga vinazadu Madi bhavadu andarayu sughi diga yuga bhava sughi diga yuga bhava sughi diga yuga bhava abhivadan zilaz nijang vadha pajayinu chattaru dhamma vadhanti ayuvannu sugambalan ayuvannu sugambalan yani dhabhutani zamagadani bhammani vayani vayandalege tathagatang devamanu zabhujidang buddhang namazamazu Dhammang namazamazvadiyad Sanghang namazamazvadiyad Bo Sabhika Mangale Jana jana sukhiya